ಇತ್ಯಾದಿ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನು ಪಡೆಯಲು ಹಾಸನದ ಮಾಸ್ಟರ್ಸ್ ಕಾಲೇಜು ದಿಕ್ಸೂಚಿಯಾಗಿದೆ. ಜಿಲ್ಲೆಯಲ್ಲೇ ಈ ಕಾಲೇಜಿನ ಹೆಚ್ಚು ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ. ಹುಡುಗರಿಗೆ ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಇದೆ. ದೂರದ ಊರುಗಳಿಂದ ವಿದ್ಯಾರ್ಥಿಗಳನ್ನು ಕರೆತರಲು ಬಸ್ಸುಗಳ ವ್ಯವಸ್ಥೆಯೂ ಇದೆ. ಮಾಸ್ಟರ್ಸ್ ಪಿಯು ಕಾಲೇಜಿಗೆ ನಿಮ್ಮ ಮಕ್ಕಳನ್ನು ಸೇರಿಸಿ ಕನಸುಗಳನ್ನು ನನಸಾಗಿಸಿಕೊಳ್ಳಿ. ಸಂಪರ್ಕಿಸಿ 9663145506. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ರೇಷ್ಮೆ, ಶುಂಠಿ ಹಾಗೂ ಜೋಳದ ಬೆಳೆಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ಸಂತೆಮರೂರು ಗ್ರಾಮದ ಯುವ ಕೃಷಿಕ ಎಂಎಸ್ ಅರುಣ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅರಕಲಗೂಡು ತಾಲೂಕು ಸಂತೆಮರೂರು ಗ್ರಾಮದ ಯುವ ಕೃಷಿಕ ಎಂಎಸ್ ಅರುಣ್ ಅವರು ನಮ್ಮೊಂದಿಗೆ ಇದ್ದಾರೆ. ಹಿಪ್ಪನೇರಳೆ, ರೇಷ್ಮೆ, ಶುಂಠಿ ಹಾಗೂ ಜೋಳದ ಬೆಳೆಗಳನ್ನು ಅವರು ಮಾಡಿಕೊಳ್ತಾ ಇದ್ದಾರೆ. ಆ ಬೆಳೆಗಳಲ್ಲಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಈಗ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಅರುಣ್. ನಮಸ್ಕಾರ ಸರ್. ಅರುಣ್, ಎಷ್ಟು ವಯಸ್ಸು ನಿಮಗೆ? ಸರ್ ನಮ್ಗೆ ಇವಾಗ 22 ವರ್ಷ. 22 ವರ್ಷ ಆಯ್ತು. ಏನು ಓದಿದ್ರಿ ತಾವು? ಸರ್ ನೋಡಿ ಡಿಗ್ರಿ ಓದಿದೆ ಸರ್. ಡಿಗ್ರಿ ಓದಿದ್ರಿ, ಡಿಗ್ರಿ ಓದಿ ಕೃಷಿಗೆ ಯಾಕೆ ಬಂದ್ರಿ? ಸರ್ ಕೃಷಿಲಿ ಇಂಟ್ರೆಸ್ಟ್ ಜಾಸ್ತಿ ಇತ್ತು, ಬೆಳೆಲ್ಲಿ ಏನಾದ್ರು ಮಾಡ್ಬೇಕು ಅನ್ನೋದು ಒಂದು ಅವಾಗ್ಲಿಂದ ಆಸೆ ಇತ್ತು. ಹಂಗಾಗಿ ಸರ್ ಜಮೀನಿಗೆ ಅವಲಂಬನೆ ಆಗಿದ್ದೀವಿ. ಕೃಷಿ ಬಗ್ಗೆ ಯಾಕೆ ಆಸಕ್ತಿ ನಿಮ್ಗೆ? ಸರ್ ಕೃಷಿಲಿ ನೆಮ್ಮದಿ ಇದೆ, ಏಳಾರು ಕೆಳಗಡೆ ಕೆಲಸ ಮಾಡಂಗಿಲ್ಲ, ಆರಾಮಾಗಿ ನಾವು ಎಷ್ಟೊತ್ತಿ ಬಂದು ಮನ್ಗೋದ್ರೆ ಕೇಳೋರಿರಲ್ಲ, ಆರಾಮಾಗಿ ನಮ್ಮ ಲೈಫ್ ಲೀಡ್ ಮಾಡ್ಬೋದು. ಆಮೇಲೆ ಆದಾಯನೂ ಇದೆ, ಸ್ವಲ್ಪ ಕಷ್ಟ ಪಡ್ಬೇಕಷ್ಟೇ ಸರ್. ಹಂಗಾಗಿ ಕೃಷಿಯನ್ನ ಆಯ್ಕೆ ಮಾಡಿದ್ದೀವಿ. ಎಷ್ಟು ಜಮೀನ್ ಇದೆ ನಿಮ್ಗೆ? ಸರ್ ನಮಗೆ ಸ್ವಂತ ಜಮೀನ್ ಒಂದು 3 ಎಕರೆ ಇದೆ ಸರ್. 3.5 ಎಕರೆ. ಏನೇನು ಬೆಳಿತೀರಿ 3.5 ಎಕರೆಯಲ್ಲಿ? ಸರ್ ನಾವು 2 ಎಕರೆ ರೇಷ್ಮೆ ಮಾಡಿದ್ದೀವಿ, ಇನ್ನು ಮಿಕ್ಕಿದ 1.5 ಎಕರೆಯಲ್ಲಿ ಜೋಳ, ಆಲೂಗೆಡ್ಡೆ, ಶುಂಠಿ. ಶುಂಠಿಗೆ ಸರ್ ನಮ್ಮ ಒಂದೇ ಬೆಳೆ ಒಂದೇ ಭೂಮಿಲಿ ಒಂದು 3 ವರ್ಷ 4 ವರ್ಷ ಬೆಳೆಯಾಗಲ್ಲ, ಹಂಗಾಗಿ ಬೇರೆ ಜಮೀನು ಅವಲಂಬನೆ ಆಗಿದ್ದೀವಿ. ಶುಂಠಿನ ಬೇರೆ ಜಮೀನು ಕೂಡ ತಗೊಂಡು ಬೆಳಿತೀವಿ. ಎಷ್ಟು ವರ್ಷ ಆಯ್ತು ಕೃಷಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ? ಸರ್ ನಾವು ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ಜೊತೆ ಕೃಷಿ ಮಾಡ್ಕೊಂಡೆ ಬಂದಿದ್ವಿ. ಇವಾಗ ನಾವು ಅಂದ್ರೆ ಒಂದು ಬುದ್ಧಿ ಬಂದ್ಮೇಲೆ ಒಂದು 10th class 10th ಮುಗಿದ್ಮೇಲೆ ಅಪ್ಪಾಜಿ ಜೊತೆ ಅವ್ರ ಜೊತೆ ಸಹಾಯ ಮಾಡ್ತಿದ್ದೋ. ಇವಾಗ ಡಿಗ್ರಿ ಮುಗಿದ್ಮೇಲೆ ಅವ್ರಿಗೆ ರೆಸ್ಟ್ ಕೊಟ್ಟು ನಾವೇ ಮಾಡ್ತಾ ಇದ್ದೀವಿ, ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾ ಇದಾರೆ. ತಂದೆ ಸಂಪೂರ್ಣ ಕೃಷಿಕರ? ಹ್ಞೂ ಸರ್, ಸಂಪೂರ್ಣ ಕೃಷಿಕರು. ಅವ್ರ ಕಾಲಕ್ಕೆ ಏನೇನು ಬೆಳೀತಾ ಇದ್ರು? ಮಾಮೂಲಿ ಜೋಳ ಬೆಳೆಯೋರು, ಗದ್ದೆ ಆ ತರ ಮಾಡ್ತಿದ್ರು. ಆದಾಯ ಬರೋಂಥದ್ದು ಮಾಡ್ತಿರಲಿಲ್ಲ, ಹಂಗಾಗಿ ಸ್ವಲ್ಪ ವ್ಯವಹಾರದ ಸ್ವಲ್ಪ ಕುಗ್ಗಿದ್ರು. ಇವಾಗ ಲಾಭ ಬರೋ ಬೆಳೆ ಬೆಳೀತಿರೋದ್ರಿಂದ ಆರ್ಥಿಕ ಪರಿಸ್ಥಿತಿನೂ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಸರ್. ಇವಾಗ ಲಾಭ ಬರುವಂತಹ ವಾಣಿಜ್ಯ ಬೆಳೆಗಳನ್ನ ನೀವು ಬಂದ್ಮೇಲೆ ಪ್ರಾರಂಭ ಮಾಡಿದ್ರು ಅಥವಾ ನಿಮ್ಮ ತಂದೆನೇ ಪ್ರಾರಂಭ ಮಾಡಿದ್ರು? ನಾವು ಬಂದ್ಮೇಲೆ ಪ್ರಾರಂಭ ಮಾಡಿದ್ವಿ ಸರ್. ಅವರಿದ್ದ ಮಾಮೂಲಿ ಜೋಳ, ಮನೆಗೆ ಏನ್ ಬೇಕು ಅದನ್ನ ಮಾಡ್ಕೊಂಡು ಭತ್ತ, ರಾಗಿ, ಒಂದು ಆಲೂಗಡ್ಡೆ ಸೀಸನ್ ಆಲೂಗಡ್ಡೆ ಹಾಕೋರು, ಆಲೂಗಡ್ಡೆ ಆದ್ಮೇಲೆ ಮಾಮೂಲಿ ರಾಗಿ ಹಾಕ್ಬಿಡೋರು, ರಾಗಿ ಮನೆಗಾಗೋದು, ಆಲೂಗಡ್ಡೆ ಲಾಭ ಬಂದ್ರೆ ಬಂತು ಇಲ್ಲ ಅಂದ್ರೆ ಇಲ್ಲ, ಆ ತರ ಜೀವನ ನಡೆಸ್ತಾ ಇದ್ರು. ವಾಣಿಜ್ಯ ಬೆಳೆಗಳನ್ನ ಬೆಳಿಬೇಕು ಅಂತ ಯಾಕೆ ಅನ್ನಿಸ್ತು? ಯಾರು ಮಾರ್ಗದರ್ಶನ ಮಾಡಿದ್ರು ನಿಮ್ಗೆ? ಸರ್ ನಮ್ಮ ಸ್ನೇಹಿತರು ರೇಷ್ಮೆ ಮಾಡ್ತಿದ್ರು, ಅವರೊಂದು 8 ಎಕರೆ ರೇಷ್ಮೆ ಮಾಡಿದ್ದಾರೆ. ಅವ್ರ ಜೊತೆ ಸೇರಿ ನಮಗೂ ರೇಷ್ಮೆ ಮಾಡಬೇಕು, ಆದಾಯ ಇದೆ ಅಂದ್ರೆ ಅವ್ರ ಜೊತೆ ಮಾರ್ಕೆಟ್ಗೆ ಹೋಗ್ತೀವಿ ಸರ್ ನಾವು ಅವಾಗ ಫ್ರೆಂಡ್ ಸರ್ಕಲ್ ಅಲ್ಲಿ. ಆಮೇಲೆ ಅವ್ರ ಜೊತೆ ಹೋಗ್ಬೇಕಾದ್ರೆ ಅವ್ರಿಗೂ ಆದಾಯ ಇತ್ತು, ಅವ್ರು ಹೇಳಿದ್ರು ಈ ತರ ಮಾಡಿದ್ರೆ ಆದಾಯ ಇದೆ, 1 ವರ್ಷದಲ್ಲಿ 1-5 ಲಕ್ಷ ಅರ್ನ್ ಮಾಡ್ಬೋದು 1 ವರ್ಷಕ್ಕೆ ಅಂತ ಹೇಳಿದ್ರು. ಅದರಿಂದ ಸರ್ ರೇಷ್ಮೆಗೆ ಅವರೇ ಗೈಡ್ಸ್ ಕೊಟ್ರು, ಮಾಡಿ ಈ ತರ ಆದಾಯ ಇದೆ ಅಂತ, ಹಂಗಾಗಿ ರೇಷ್ಮೆ ಮಾಡ್ತಾ ಇದೀವಿ ಸರ್. ರೇಷ್ಮೆ ಮೊದಲು 8 ಎಕರೆಗೆ ಹಾಕಿದ್ರಿ? ಸರ್ ನಾವು ಸ್ಟಾರ್ಟಿಂಗ್ 2 ಎಕರೆ ಮಾಡಿದ್ದೀವಿ ಸರ್, ಅದನ್ನೇ ಕಂಟಿನ್ಯೂ ಮಾಡ್ತಾ ಇದೀವಿ. ಎಷ್ಟು ವರ್ಷ ಆಯ್ತು ರೇಷ್ಮೆ ಹಾಕಿ? ಸರ್ ರೇಷ್ಮೆ ಮಾಡಿ 4 ವರ್ಷ ಆಯ್ತು ಸರ್. ನಾವು 4 ವರ್ಷದಿಂದಲೂ ರೇಷ್ಮೆ ಬೆಳೀತಾ ಇದೀವಿ, ರೇಷ್ಮೆ ಮಾಡ್ತಾ ಇದೀವಿ. ರೇಷ್ಮೆ ಕಡ್ಡಿ ಎಲ್ಲಿ ತಂದ್ರಿ? ಸರ್ ರೇಷ್ಮೆ ಕಡ್ಡಿ ಇಲಾಖೆಲ್ಲ ಕೊಟ್ಟರು ಸರ್, ಮಾಮೂಲಿ ಪ್ಯಾಕೆಟ್ ಗಿಡನ ಅಲ್ಲೇ ತಂದು ಇಟ್ಟಿದ್ದು, ತಂದು ನೇರವಾಗಿ ಹಾಕಿ ನಾಟಿ ಮಾಡಿದ್ದು ಸರ್ ನಾವು. ಈಗ ರೇಷ್ಮೆ ಹಾಕಿದ್ಮೇಲೆ ಎಷ್ಟು ದಿವಸಕ್ಕೆ ಬರುತ್ತೆ ಅದು ನಾವು ಮೊಟ್ಟೆ ಕೂರಿಸ್ಲಿಕ್ಕೆ? ಸರ್ ರೇಷ್ಮೆ ಕಟಾವು ಮಾಮೂಲಿ ಕಡ್ಡಿನ ಬಡ್ಡೆ ಕಟ್ ಮಾಡಿದ್ಮೇಲೆ 45 ದಿನಕ್ಕೆ ಸಬ್ ಬರುತ್ತೆ, 45 ದಿನಕ್ಕೆ ಮರಿ ಬಂದ್ರೆ 1-25 ದಿವಸ ಮರಿ ಮೇಯುತ್ತೆ ಸರ್, ಒಟ್ಟು 1-3 ತಿಂಗಳು ಬೆಳೆ. ಅಲ್ಲ ಮೊದಲು ನೀವು ಹಾಕಿದ್ರಲ್ಲ, ನಾಟಿ ಮಾಡಿದ್ರಲ್ಲ, ನಾಟಿ ಮಾಡಿದ ಎಷ್ಟು ದಿವಸದ ನಂತರ ಮೊಟ್ಟೆ ಕೂರ್ಸಕ್ ಶುರು ಮಾಡಿದ್ರು? ಸರ್ ನಾಟಿ ಮಾಡಿ ಒಂದು 4 ತಿಂಗಳಿಗೆ ಪೂರ ಸೊಪ್ಪು ಕಮ್ಮಿ ಬಂದಿತ್ತು, ಅದನ್ನ ಹಂಗೆ ಕಟಾವ್ ಮಾಡುದು. ನೆಕ್ಸ್ಟ್ ಇಂದ ಒಂದು 125 ಮೊಟ್ಟೆ ಮೇಸಿ ಆಮೇಲೆ ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಮಾಡಿ ಇವಾಗ ಒಂದು 250-300 ಮೊಟ್ಟೆ ಮೇಯ್ತಿದೆ ಸರ್. ಇವಾಗ ಯಾವ ತಳಿ ಸೊಪ್ಪು ಹಾಕೊಂಡಿದ್ರಿ? ಸರ್ ನಾವು ವಿ1 ತಳಿ ಹಾಕಿದೀವಿ. ವಿ1 ಹಾಕಿದ್ರಿ. ಎಲೆಗಳು ಚೆನ್ನಾಗಿ ಬರಬೇಕು ಅಂತ ಅಂದ್ರೆ ಏನೇನ್ ಮಾಡ್ಬೇಕು? ಸರ್ ಎಲೆಗಳು ಚೆನ್ನಾಗಿ ಬರಬೇಕು ಅಂದ್ರೆ ಹೊಲದಲ್ಲಿ ಮಾಮೂಲಿ ಪಟಾಶ್ ಸ್ವಲ್ಪ ಜಾಸ್ತಿ ಕೊಡಬೇಕು ಗೊಬ್ಬರದಲ್ಲಿ. ಆಮೇಲೆ ಮಾಮೂಲಿ ಹೊಲದಲ್ಲಿ ಯಾವ್ದು ಕಮ್ಮಿ ಇರುತ್ತೆ ಅನ್ನೋದನ್ನ ಸೈನ್ಸಿಫಿಕ್ ಆಗಿ ತಿಳ್ಕೊಂಡು ಆ ತರ ನಾವು ಬೆಳೆ ಕಂಟಿನ್ಯೂ ಮಾಡ್ತೇವೆ ಸರ್. ನೀವ್ ಹೆಂಗ್ ತಿಳ್ಕೊಂಡ್ರಿ ಹೊಲದಲ್ಲಿ ಏನೇನಿದೆ ಏನಿಲ್ಲ ಅಂತ ಹೇಳಿ? ಸರ್ ಮಾಮೂಲಿ ಮಣ್ಣು ಪರೀಕ್ಷೆ ಕೊಟ್ಟು ಅವಾಗ ಹೇಳಿದ್ರು ಮಣ್ಣು ಪರೀಕ್ಷೆಯಲ್ಲಿ ಈ ತರ ನಿಮ್ಮ ಹೊಲಕ್ಕೆ ಈ ತರ ಹಾಕ್ಬೇಕು ಅಂತ ನಮ್ಮ ಒಬ್ರು ಫ್ರೆಂಡ್ ಇದಾರೆ, ಅವ್ರು ಹೇಳ್ಕೊಟ್ರು ಈ ತರ ಮಾಡ್ಬೇಕು, ಇದು ಕಮ್ಮಿ ಇದೆ ಹೊಲದಲ್ಲಿ, ಅದನ್ನ ಮಾಡಿದ್ರೆ ಬೆಳೆ ಚೆನ್ನಾಗತ್ತೆ ಅಂತ. ಅದಾದ್ಮೇಲೆ ಸ್ವಲ್ಪ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಲ್ಲಿ ಮಣ್ಣು ಪರೀಕ್ಷೆ ಮಾಡಿಸಿದ್ರಿ ಸರ್? ಮಣ್ಣು ಪರೀಕ್ಷೆ ನಮ್ಮ ದುಮ್ಮಿ ಅವಿನಾಶ್ ಅಂತ ಅವ್ರಿಗೆ ಕೊಟ್ಟಿದ್ದು, ಅವ್ರು ಎಲ್ಲಿ ಮಾಡ್ಸಿರೋ ನಮ್ಗೆ ಅಷ್ಟು ಇದಿಲ್ಲ, ಮಾಹಿತಿ ಇಲ್ಲ. ಅದ್ ಮಾಡಿದ ನಂತರ ವೈಜ್ಞಾನಿಕವಾಗಿ ಏನು ಕೊರತೆ ಇದೆಯೋ ಅದನ್ನ ಮಾತ್ರ ಕೊಡ್ತಾ ಇದೆ, ಕೊರತೆ ಇದೆ ಅದನ್ನ ಮಾತ್ರ ಕೊಡ್ತಾ ಇದಾರೆ. ಅದಾದ್ಮೇಲೆ ಸೊಪ್ಪು ತುಂಬಾ ಚೆನ್ನಾಗಿ ಬರ್ತಾ ಇದೆ, ಏನ್ ತೊಂದ್ರೆ ಇಲ್ಲ. ನೀರಾವರಿ ಸೌಲಭ್ಯ ಏನ್ ಮಾಡ್ಕೊಂಡಿದ್ರಿ ಸರ್? ನೀರಾವರಿಗೆ ನಾವು ಮಾಮೂಲಿ ಜೆಟ್ಟು ಅದ್ಬಿಟ್ರೆ ಮಾಮೂಲಿ ಆಯ್ ನೀರು ಬಿಡ್ತೇವೆ ಸರ್. ನೀರಾವರಿ ತುಂಬಾ ಚೆನ್ನಾಗಿರೋದ್ರಿಂದ ಹನಿ ನೀರಾವರಿ ಅವಶ್ಯಕತೆ ಇಲ್ಲ. ರೇಷ್ಮೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗಿರೋದ್ರಿಂದ ನಾವು ಜೆಟ್ಟು ತಪ್ಪಿದ್ರೆ ಆಯ್ ನೀರು ಮಾಡ್ತಾ ಇದೀವಿ ಇವಾಗ. ಒಂದು ವರ್ಷದಲ್ಲಿ ಎಷ್ಟು ಬೆಳೆ ಮಾಡ್ತೀರಿ ಸರ್? ಒಂದು ವರ್ಷದಲ್ಲಿ 4 ಬೆಳೆ ಮಾಡ್ತೀವಿ. ನಾಲ್ಕು ಬೆಳೆ ಮಾಡ್ತೀರಿ. ಈಗ 2 ಎಕರೆಗೂ ಸೊಪ್ಪು ಬರುತ್ತಲ್ಲ ಅಷ್ಟನ್ನು ಸೇರಿಸಿ ಒಂದೇ ಬೆಳೆ ಮಾಡ್ತೀರೋ ಅಥವಾ ಅದನ್ನ ಏನಾದ್ರು ಬ್ಯಾಚ್ ಬ್ಯಾಚ್ ಮಾಡ್ಕೊಂಡಿದ್ದೀರಿ ಸರ್? ನಾವು ಬ್ಯಾಚ್ ಮಾಡಿಲ್ಲ. ಬ್ಯಾಚ್ ಮಾಡಿದ್ರೆ ಸ್ವಲ್ಪ ಬೆಳೆ ಹಾಳಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಅಂದ್ರೆ ಅರ್ಧ ಬರ್ಬೋದು ಹೋಗ್ಬೋದು. ನಾ 3 ಬೆಳೆ ಮಾಡೋದ್ರಿಂದ ರೇಷ್ಮೆ ಬೆಳೆ ಕೆಡಲ್ಲ, ಅದನ್ನ ನಾವು ಒಂದೇ ಬೆಳೆನ ದೊಡ್ಡದ ಮಾಡ್ತಾ ಇದೀವಿ ಸರ್. 300 ಮಟ್ಟೆ ಒಂದೇ ಬ್ಯಾಚಲ್ಲಿ ಮಾಡ್ತಾ ಇದೀವಿ. ಯಾಕೆ ಅರ್ಧ ಮಾಡಿದ್ರೆ ಯಾಕೆ ಬೆಳೆ ಹಾಳಾಗಂತ ಸಾಧ್ಯತೆ ಇರುತ್ತೆ ಸರ್? ಮನೇಲಿ ಸೋಂಕು ಇರುತ್ತೆ, ಅಂದ್ರೆ ಮಾಡ್ಬೋದು ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ, ಅಂದ್ರೆ ಬೆಳೆ ಬರ್ಬೋದು ಇಲ್ಲ ಕಾಯಿಲೆಗೆ ತುತ್ತಾಗ್ಬೋದು ಬೆಳೆ. ಅದರಿಂದ ನಾವು 3 ಒಂದೇ ಬೆಳೆಗೆ, ಅಂದ್ರೆ ಸ್ವಲ್ಪ ರಿಸ್ಕ್ ಆದ್ರೂ ಪರವಾಗಿಲ್ಲ ಅಂತ ಒಂದೇ ಬೆಳೆ ಮಾಡ್ತಾ ಇದೀವಿ. ಬ್ಯಾಚ್ ಮಾಡ್ಕೊಂಡ್ರೆ ಡಬಲ್ ಕೆಲಸ ಆಗುತ್ತೆ ಸರ್? ಡಬಲ್ ಕೆಲಸ ಆಗುತ್ತೆ, ಅಂದ್ರೆ ನಮ್ಗೆ ದುಡ್ಡು ಅಡ್ಜಸ್ಟ್ ಆಗುತ್ತೆ ಅನ್ನೋ ಕಾರಣದಿಂದ ಮಾಡ್ಕೋತಾರೆ. ಇದೊಂದು 3 ಕಾಯ್ಬೇಕಾಗತ್ತೆ ಅಷ್ಟೇ ಸರ್. 3 ಕಾಯ್ಬೇಕಾಗತ್ತೆ. ಮೊಟ್ಟೆ ಎಲ್ಲಿ ತರ್ತೀರಿ ಸರ್? ಮೊಟ್ಟೆ ನಾವೀಗ ತೇಜೂರಲ್ಲಿ ತಗೋತಾ ಇದೀವಿ, ಚಂದ್ರ ಅಂತ ಅವ್ರ ಹತ್ರ ತಗೋತಾ ಇದೀವಿ. ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಕೊಡ್ತಾ ಇದಾರೆ, ಬೆಳೆನೂ ಬರ್ತಾ ಇದೆ. ಅವರೇ ಚಾಕಿ ಮಾಡ್ಕೊಟ್ಬಿಡ್ತಾರೆ? ಹ್ಞೂ ಸರ್, ಅವರೇ ಚಾಕಿ ಮಾಡ್ಕೊಡ್ತಾರೆ, 2 ಜೊತೆಯಿಂದ ಏರಿಸ್ಕೊಡ್ತಾರೆ. ನಾವು ಮುಂದೆ ಸೊಪ್ಪು ಹಾಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಅವ್ರೆಲ್ಲಿ ತರ್ತಾರಂತೆ ಮೊಟ್ಟೆನೆ ಸರ್? ಅವ್ರು ಮೈಸೂರಿಂದ ತರ್ತಾರೆ. ಮೈಸೂರಿಂದ ತರ್ತಾರೆ. ಇಲ್ಲಿ ಹಾಸನದಲ್ಲೆಲ್ಲ ತರೋದಿಲ್ವಾ ಸರ್? ಹಾಸನ ತರಲ್ಲ, ಮೈಸೂರಿಂದ ತರ್ತಾರೆ ಅವರು. ಅವ್ರು ತರ್ತಾರೆ, ನೀವು ಚಾಕಿ ಮಾಡ್ತಾರೆ. ಇಷ್ಟು ಮೊಟ್ಟೆ ಬೇಕು ಅಂತ ಅಂದ್ರೆ ಅಷ್ಟು ಚಾಕಿ ಮಾಡ್ಕೊಡ್ತಾರೆ. 15 ಮುಂದೆ ಇಂಡೇಟ್ ಮಾಡ್ತೀವಿ, ನಮ್ಗೆ ಎಷ್ಟು ಬೇಕು ಅಷ್ಟು ಕೊಡ್ತಾರೆ, ಅಡ್ಜಸ್ಟ್ ಮಾಡ್ಕೋತಾರೆ. ಕಮ್ಮಿ ಬೇಕು ಅಂದ್ರೆ ಕಮ್ಮಿ ಮಾಡ್ತಾರೆ, ಜಾಸ್ತಿ ಬೇಕು ಅಂದ್ರೆ ಒಂದ್ 10 ಮೊಟ್ಟೆ ಸೇರಿಸ್ಕೊಡ್ತಾರೆ. ಆತರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೊಡ್ತಾರೆ. ಹೌದು ಸರ್. 2 ಬೆಳೆವರೆಗೂ ಏನ್ ಸಮಸ್ಯೆ ಇಲ್ಲ ಅಲ್ವಾ? ಇಲ್ಲ ಸರ್, ಏನ್ ತೊಂದ್ರೆ ಇಲ್ಲ. ಈಗ 2 ಬೆಳೆವರೆಗೂ ಚಾಕಿ ಮಾಡ್ಕೊಡ್ತಾರಲ್ಲ, ಎಷ್ಟು ದುಡ್ಡು ತಗೋತಾರೆ ಅವರು ಸರ್? ಅವರು 100 ಮೊಟ್ಟೆಗೆ 4,000 ತಗೋತಾರೆ ಇವಾಗ. 100 ಮೊಟ್ಟೆಗೆ 4,000. ನಿಮ್ಗೆ ಬೇಕಾಗಿರೋದು ಒಂದು 125-150 ಮೊಟ್ಟೆನ ಸರ್? ನಾವಿವಾಗ 300 ಮೊಟ್ಟೆ ತಗೋತಾ ಇದೀವಿ. 300 ಮೊಟ್ಟೆ ತಗೊಳ್ತೀರಿ ಅಂತ ಅಂದ್ರೆ 12 x 3 = 12,000 ಆಗುತ್ತೆ. 12,000 ರೂಪಾಯಿ ಆಗುತ್ತೆ. 12,000 ರೂಪಾಯಿ ಕೊಟ್ಟು ನಾವು ಮರಿ ತಂದು ಸಾಕಾಣಿಕೆನ ಮಾಡ್ಬೇಕಾಗುತ್ತೆ. ಚಾಕಿ ಚೆನ್ನಾಗಿ ಮಾಡ್ಕೊಡ್ತಾರಲ್ಲ ಚಂದ್ರ ಅವರು ಸರ್? ಚಾಕಿ ಏನ್ ತೊಂದ್ರೆ ಇಲ್ಲ, ಮಳೆಗಾಲದಲ್ಲಿ ಸ್ವಲ್ಪ ಏರುಪೇರು ಆಗುತ್ತೆ, ಅವ್ರಿಗೂ ಸುಣ್ಕಟ್ಟು ಅಲ್ಲಿಂದಾನೆ ಬಂದ್ಬಿಡುತ್ತೆ ಬೆಡ್ಡಿಂದಾನೆ, ಅವಾಗ ಸ್ವಲ್ಪ ಹಿಂಸೆ ಆಗುತ್ತೆ. ಬಟ್ ಚಾಕಿ ಇಲ್ಲಿ ಎಲ್ಲರಿಗೂ ವಹಿಸ್ಕೊಂಡ್ರೆ ಪರವಾಗಿಲ್ಲ, ಉತ್ತಮ ಚಾಕಿ ಕೊಡ್ತಾ ಇದಾರೆ. ನಮ್ಗೂ ಬೆಳೆ ಪಾಸ್ ಆಗಿದೆ, ಇದುವರೆಗೆ ಬೆಳೆ ಫೇಲ್ ಆಗಿಲ್ಲ. ಮಳೆ ಸ್ವಲ್ಪ ಅರ್ಧಕ್ಕರ್ಧ ಆಗುತ್ತೆ, ಇನ್ ಬೇರೆ ಟೈಮಲ್ಲಿ ಏನ್ ತೊಂದ್ರೆ ಇಲ್ಲ. ಈಗ ಚಾಕಿ ಮನೆಗೆ ತರಬೇಕು ಅಂತ ಹೇಳಿದ್ರೆ ಮೊದಲು ಏನೇನ್ ಸಿದ್ಧತೆ ಮಾಡ್ಕೊಳ್ತೀರಿ, ಮತ್ತೆ ಹೇಗೆ ಅದನ್ನ ಶುಚಿತ್ವ ಮಾಡ್ತೀರಾ? ಮನೆಯಲ್ಲಿ ಸೋಂಕಿರೋದ್ರಿಂದ ಮೊದಲು ಬ್ಲೀಚಿಂಗ್ ಅಲ್ಲಿ ತೊಳಿತೀವಿ ಸರ್. ಫುಲ್ ಬ್ಲೀಚಿಂಗ್ ಹಾಕಿ ಬ್ಲೀಚಿಂಗ್ ವಾಶ್ ಮಾಡ್ತೀವಿ. ಆಮೇಲೆ ಅದರಾದ ನಂತರ ಮನೆಗೆ ಮಾಮೂಲಿ ಅಸ್ತ್ರ ಬರುತ್ತೆ, ಅಸ್ತ್ರ ಹೊಡೆದು ಡಕಾಯಿಲ್ ಅಂತ ಬರುತ್ತೆ, ಡಕಾಯಿಲ್ ಮಾಮೂಲಿ ಸ್ಪ್ರೇ ಮಾಡ್ತೀವಿ ಮನೆಗೆ. ಡಕಾಯಿಲ್ ಸ್ಪ್ರೇ ಮಾಡ್ತೀರಿ? ಸ್ಪ್ರೇ ಮಾಡಿದ ನಂತರ ತರ ಅಂತ ಸರ್? ಸ್ಪ್ರೇ ಮಾಡಿ 3 ತಪ್ಪಿರ 2 ಬಿಟ್ಟು ಮನೆ ಫುಲ್ ಆರ್ಬೇಕು, ಒಂದ್ ಸೀತ ಇರಬಾರ್ದು. ಅದಾದ್ಮೇಲೆ ತರ್ತೀವಿ. ಅಂತ ಅಂದ್ರೆ ತರೋದಕ್ಕಿಂತ ಮೊದಲು 3 ಮುಂಚಿತವಾಗಿ ಎಲ್ಲ ಕ್ಲೀನ್ ಮಾಡ್ಬಿಡ್ತೀವಿ. ಎಲ್ಲ ಕ್ಲೀನ್ ಮಾಡಿರ್ತಿದೀವಿ, ಮಾಮೂಲಿ ಫುಲ್ ಎಲ್ಲ ನೀಟ್ ಆಗಿ ಇಟ್ಟಿರ್ತೀವಿ, ಶುಚಿಯಾಗಿ. ಯಾವ್ದೋ ಸೋಂಕ್ ಇರೋದೇ ತರ. ಹೆಂಗ್ ತರ್ತೀರ ಅಲ್ಲಿ ಅಲ್ಲಿಂದ ಸರ್? ಅವ್ರು ಇಲ್ಲಿಗೆ ಬರ್ತಾರೆ, ಮನೆ ಹತ್ರನೇ ಬರ್ತಾರೆ, ಮನೆ ಹತ್ರನೇ ಬಂದು ಮಾಮೂಲಿ ಟ್ರೈ ಎಲ್ಲ ಕೊಡ್ತಾರೆ, ನಾವು ಟ್ರೈ ಅಲ್ಲಿ ಜೋಡಿಸ್ಕೋತೀವಿ. ಟ್ರೈ ಯಾವ್ದ್ರಲ್ಲಿ ತರ್ತಾರೋ ಅಲ್ಲಿಂದ ಸರ್? ಟ್ರೈ ಬರುತ್ತೆ, ಮಾಮೂಲಿ ಚಾಕಿ ಮಾಡೋಕೆ ಟ್ರೈ ಇರುತ್ತೆ, ಅದೇ ಟ್ರೈ ಅಲ್ಲಿ ತಂದ್ಕೊಡ್ತಾರೆ. ಏನಾದ್ರು ಸ್ವಲ್ಪ ಹಿಂಸೆ ಎಲ್ಲ ಒಂದು 5 10 ಜನ ಜಾಸ್ತಿ ಆದಾಗ ಒಂದ್ ಕಡೆ ನಿಲ್ಲಿಸ್ತಾರೆ, ಅಲ್ಲಿಂದ ಪಂಚೆಗೆ ಹಾಕೊಂಡು ತರ್ಬೋದು, ಏನ್ ತೊಂದ್ರೆ ಇಲ್ಲ. ತಂದು ನೀವು ಇಲ್ಲಿ ಇಟ್ಕೋಬೇಕು, ತಂದು ಅಂಡ್ಬೇಕು ಸರ್. ಅದನ್ನ ಮಾಮೂಲಿ ಟ್ರೈಗೆ ನೀಟಾಗಿ ಅಂಡ್ಬೇಕು, ಅಂಡ್ ತಂದಿಸಾನೆ ಸುಣ್ಣ ಹೊಡಿಬೇಕಾಗತ್ತೆ. ಈಗ 2 ಜ್ವರದಿಂದ ಎದ್ಮೇಲೆ ಕೊಡ್ತಾರಲ್ವಾ ಅವರು? ಹ್ಞೂ ಸರ್, 2 ಜ್ವರದಿಂದ ಎದ್ಮೇಲೆ ಕೊಡ್ತಾರೆ ನಮಗೆ. ಆಮೇಲೆ ಏನೇನು ಕೆಲಸ ಇರುತ್ತೆ ನಿಮಗೆ ಸರ್? 2 ಜ್ವರದಿಂದ ಎದ್ಮೇಲೆ ಒಂದು ಮಳೆಗಾಲದಲ್ಲಾದ್ರೆ ಸೊ ಒಂದು 7 ಮೇವು ತಿನ್ನುತ್ತೆ, ಅಂದ್ರೆ ಒಂದ್ ದಿನಕ್ಕೆ 2 ಮೇವು, ಅಲ್ಲಿ ಒಂದ್ 3 ದಿನ ತಿನ್ನುತ್ತೆ. ಏನಾದ್ರು ಕೊರೆ ಟೈಮಲ್ಲಿ ಆದ್ರೆ ಒಂದು 9 ಮೇವು 10 ಮೇವರೆಗೂ ತಿನ್ನುತ್ತೆ. ಅದಾದ್ಮೇಲೆ ಜ್ವರಕ್ಕೆ ಹೋಗುತ್ತೆ, 3 ಜ್ವರಕ್ಕೆ ಹೋದ್ಮೇಲೆ ಒಂದು 2 ಮೇವು ಬಿಡುತ್ತೆ, 2 ಬಿಟ್ಟಾದ್ಮೇಲೆ ಮತ್ತೆ ಹೇಳುತ್ತೆ, ಮತ್ತೆ ಎದ್ಮೇಲೆ ಸುಣ್ಣ ಹೊಡೆದು ಮಾಮೂಲಿ ಅದಕ್ಕೆ ಔಷಧಿ ಇದೆ ವಿಜೇತ ಯಾವ್ದು ಇರುತ್ತೆ ಅದನ್ನ ಕೊಟ್ಕೊಂಡು ಅದಾದ್ಮೇಲೆ ಮತ್ತೆ 16-17 ಮೇವು ತಿನ್ನುತ್ತೆ. ಅಂದ್ರೆ ಮಳೆಗಾಲದಲ್ಲಿ ಆದ್ರೆ 14 ಮೇವು ತಿನ್ನುತ್ತೆ, 14-13 ತಿನ್ನುತ್ತೆ. ಏನಾದ್ರೂ ಕೊರೆ ಟೈಮಲ್ಲಿ ಆದ್ರೆ ಒಂದು 17-18 ಮೇವರೆಗೂ ತಿಂದಿದೆ ಸರ್. ನಮ್ಮ ಹತ್ರ ತಿಂದು ಗೂಡ್ ಕಟ್ಟುತ್ತೆ, 18 ಆದ್ಮೇಲೆ ಶಾಂಪಲ್ ಬರುತ್ತೆ, ಅದಾದ್ಮೇಲೆ ಮಾಮೂಲಿ ಪ್ಲಾಸ್ಟಿಕ್ ಚಂದ್ರಿಕೆ ಹಾಕ್ತಿವಿ, ಒಂದು 8 ಗೂಡ್ ಆಗುತ್ತೆ. ನೀವು ಹೇಗೆ ವ್ಯವಸ್ಥೆ ಮಾಡ್ಕೊಂಡಿದ್ರ ಮನೆಯಲ್ಲಿ? ಈಗ ಮೊದ್ಲೆಲ್ಲ ಚಂದ್ರಿಕೆ ಎಲ್ಲ ಬರ್ತಾ ಇದ್ದ ಮತ್ತೆ ತಟ್ಟೆ ಎಲ್ಲ ಬರ್ತಾ ಇದ್ದ, ಈಗ ಆ ತರದ ಇಲ್ಲ ಅಲ್ವಾ? ಸರ್ ಈಗ ಆತರ ಏನಿಲ್ಲ ಸರ್, ಮಾಮೂಲಿ ಶೆಲ್ಫ್ ತರ ಟ್ರೈ ತರ ಮಾಡ್ತೀವಿ, ಮಾಮೂಲಿ ಮರದಲ್ಲಿ ಮಾಡ್ಕೊಂಡಿದ್ವಿ, ಒಂದ್ ಸೈಡ್ ಗೆ 7 ಶೆಲ್ಫ್ ಮಾಡಿದೀವಿ, ಶೆಲ್ಫ್ ಅಲ್ಲಿ ತಂದು ಅಂಟ್ಕೊಂಡು ಮಾಮೂಲಿ ಮರಿ ಸಂಖ್ಯೆ 2 ಕೊಟ್ಟಾಗ ಸ್ವಲ್ಪ ಇರುತ್ತೆ, 3 ಇದ್ದಾಗ ಇನ್ನೂ ಜಾಸ್ತಿ ಆಗುತ್ತೆ, ಅಂದ್ರೆ ಸೈಜ್ ದಪ್ಪ ಆದಂಗೆ ಜಾಸ್ತಿ ಕಾಣಿಸುತ್ತೆ. ಫೈನಲ್ ಹೋಗೋರಿಗೆ ಮಾಮೂಲಿ ಹೆಚ್ಚಿಸ್ಕೊಂಡು ಅದನ್ನ ಫಿಲ್ಅಪ್ ಮಾಡ್ಕೋತೀವಿ. ಸೊಪ್ಪು ಒಂದ್ ದಿವಸಕ್ಕೆ ಎಷ್ಟು ಸೊಪ್ಪು ಕೊಡ್ಬೇಕು ಸರ್? ಒಂದು ದಿವಸಕ್ಕೆ ಅಂದ್ರೆ ಸರ್ ಮರಿ ಮೇಲೆ ಡಿಪೆಂಡ್ ಆಗುತ್ತೆ, 2 ಇದ್ದಾಗ ಒಂದ್ 100 ಮೊಟ್ಟೆಗೆ 1.5 ಆತರ ಇರುತ್ತೆ, 2 ಎದ್ಮೇಲೆ ಸ್ವಲ್ಪ ಜಾಸ್ತಿ ಕೊಡ್ಬೇಕು, 3 ಎದ್ಮೇಲೆ ಇನ್ನೂ ಜಾಸ್ತಿ ಕೊಡ್ಬೇಕು, 4 ಎದ್ಮೇಲೆ ಒಂದ್ 4 ಕಮ್ಮಿ ತಿನ್ನುತ್ತೆ, ಆಮೇಲೆ ಇನ್ನು 4 ಒಂದು ದಿನಕ್ಕೆ ಒಂದು 300 ಮೊಟ್ಟೆ ಇಡ್ತೀವಿ ಅಂದ್ರೆ 18-20 ಸೊಪ್ಪರಿಗೂ ತಿನ್ನುತ್ತೆ. ಒಂದು ಒಬ್ರು ಎತ್ತು ಒತ್ಕೊಳ್ಳೋಂತ ಸೊಪ್ಪನ್ನ ಬೆಳಿಗ್ಗೆ ಒಂದ್ 20 ಸಂಜೆ ಒಂದ್ 20 ತಿನ್ನುತ್ತೆ. ಅಷ್ಟನ್ನು ಕೂಡ ನೀವು ಕಟಾವ್ ಮಾಡ್ಕೊಂಡ್ಬಂದು ತಂದು ಹಾಕ್ಬೇಕು. ಹೌದು ಸರ್, ತಂದು ಹಾಕ್ಬೇಕು. ಈಗೆಲ್ಲ ಕಡ್ಡಿನೇ ಕಟ್ ಮಾಡಿ ತಂದು ಹಾಕೋದಲ್ವಾ? ಹಾ ಸರ್, ಕಡ್ಡಿನೇ ಬಡ್ಡೆ ಸೊಪ್ಪೇನ್ ಕುಯ್ಯಂಗಿಲ್ಲ, ಸೊಪ್ಪೇನ್ ಕುಯ್ಬೇಕು ಸರ್, ಅದೇ ಬಡ್ಡೆ ಕುಯ್ಬೇಕಷ್ಟೇ, ಬಿಡ್ಸಂಗಿಲ್ಲ, ಎಲೆ ಬಿಡ್ಸಂಗಿಲ್ಲ. ಮೊದ್ಲೆಲ್ಲ ನಮ್ ತಾತನ ಕಾಲದಲ್ಲಿ ನಮ್ ತಂದೆ ಅವ್ರಿಗೆ ಆಗೆಲ್ಲ ಎಲೆ ಬಿಡ್ಸ್ ಹಾಕ್ಬೇಕಾಯ್ತಂತೆ. ಇವಾಗ ಮಾಮೂಲಿ 2 7 ಮಾತ್ರ ಅವರೇ ಮಾಡಿರ್ತಾರೆ ಅದನ್ನ. ನಾವ್ 2 ಎದ್ಮೇಲೆ ಸ್ವಲ್ಪ ತುದಿ ಕಟ್ ಮಾಡ್ತೀವಿ, ಸ್ಟಾರ್ಟಿಂಗ್ ಅಲ್ಲಿ ತುದಿ ಕಟ್ ಮಾಡಿದ್ರೆ ಬಾರಿ ಒಳ್ಳೇದು, ಪೂರಾ ಬಡ್ಡೆ ಕಟ್ ಮಾಡಾಕ್ಬಾರ್ದು. ಒಂದ್ 1 ಕಟ್ ಮಾಡಾಕಾದ್ರೆ ಮರಿ ಡೆವಲಪ್ಮೆಂಟ್ ಆಗುತ್ತೆ, ಒಂದು 2-3 ತರ ಮಾಡಿ ಆಮೇಲೆ ಬಡ್ಡೆ ಕೂದ ಹಾಕೋ ಸರ್, ಏನ್ ತೊಂದ್ರೆ ಇಲ್ಲ. ಬೆಡ್ಡನ್ನ ಕುದ್ಬಿಟ್ಟು ಹಾಕ್ಬೋದು. ಈ ಬೆಡ್ ಚೇಂಜ್ ಮಾಡ್ಬೇಕಾ ಅವಾಗ ಅವಾಗ ಸರ್? ಅವಾಗ ಅವಾಗ ಬೆಡ್ ಏನ್ ಚೇಂಜ್ ಮಾಡಂಗಿಲ್ಲ, ಮೊದಲ ದಿವಸ ಬಂದಾಗ ಒಂದು 2 ಬೆಡ್ ಅಲ್ಲಿ ಇರುತ್ತೆ, ಅಂದ್ರೆ ನಾವು ಆ ಕಡೆ ಈ ಕಡೆ ಮಾಡಿದೀವಿ, ಮೊದಲ ಬೆಡ್ ಅಲ್ಲಿ ಇಟ್ಟಿರ್ತೀವಿ, 3 ಹೋಗೋದಿಕ್ಕೆ ಆ ಬೆಡ್ನ ಫುಲ್ ಮಾಡ್ತೀವಿ, ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡಿರ್ತೀವಿ ಆ ಬೆಡ್ನ, 3 ಹೋಗೋದಿಕ್ಕೆ ಫುಲ್ ಬೆಡ್ ಮಾಡ್ತೀವಿ, 3 ಎದ್ದ ತಕ್ಷಣ 2 ಮೇವ್ ಹಾಕೋದ್ಮೇಲೆ ಚೇಂಜ್ ಮಾಡ್ಬೇಕು, ಮೊದಲ ಮೇವಿಗೆ ಬರಲ್ಲ, 2 ಮೇವ್ ಹಾಕೋದ್ಮೇಲೆ ಮತ್ತೆ 2 ಶೆಲ್ಪ್, 3 ಶೆಲ್ಪ್ ಮಾಡ್ತೀವಿ, 3 ಶೆಲ್ಪ್ ಮಾಡಿದ್ಮೇಲೆ 4 ಜ್ವರಕ್ಕೆ ಹೋಗುತ್ತೆ, 4 ಎದ್ಮೇಲೆ ಒಂದ್ 2 ಚೇಂಜ್ ಮಾಡಲ್ಲ, ಆಮೇಲೆ ಕಂಟಿನ್ಯೂಸ್ ಆಗಿ ಒಂದ್ 2 ದಿನ ಎಲ್ಲಿ ಮರಿ ಕಮ್ಮಿ ಇರುತ್ತೆ ಜಾಸ್ತಿ ಇರುತ್ತೆ ಅಲ್ಲಿ ಲೆವೆಲ್ ಮಾಡಿ ಸೊಪ್ಪು ಕೊಡ ಅಂತ ಕೆಲಸ ಮಾಡ್ತೀವಿ. ಅಂದ್ರೆ ಸ್ವಲ್ಪ ಅದು ಬೆಳೆದಂಗೆ ವಿಸ್ತರಿಸ್ತಾ ಹೋಗ್ಬೇಕಾಗುತ್ತೆ. ಹ್ಮ್ ಸರ್, ವಿಸ್ತರಿಸ್ತಾ ಹೋಗ್ಬೇಕಾಗತ್ತೆ. ಅತಿ ತೆಳ್ಳಗಿಡೋದ್ರಿಂದ ನಮಗೆ ಪ್ರಾಫಿಟ್ ಇರುತ್ತೆ, ಸೊಪ್ಪು ತಿನ್ನುತ್ತೆ ನೀಟಾಗಿ ಮರಿ, ಮೊಟ್ಟೆ ಮೊಟ್ಟೆ ಇಳುವರೆ ಬೆಳಿಬಹುದು. ಜಾಸ್ತಿ ದಟ್ಟವಾಗಿ ಬಿಡಕ್ ಹೋಗ್ಬಾರ್ದು ಮರಿನ, ಜಾಸ್ತಿ ದಟ್ಟಾಗೂ ಬಿಡಬಾರ್ದು, ಅತಿ ತೆಳ್ಳಗೂ ಬಿಡಬಾರ್ದು. ತೆಳ್ಳಗ್ ಬಿಟ್ರೆ ಸೊಪ್ಪು ಎಷ್ಟು ಮಾಡುತ್ತೆ, ಜಾಸ್ತಿ ಏನಾದ್ರು ದಟ್ಟ ಬಿಟ್ರೆ ಸೊಪ್ಪು ಸಿಗದೆ ಮರಿ ಸಣ್ಣ ಆಗುತ್ತೆ, ಗೂಡು ಸಣ್ಣ ಕಟ್ಟುತ್ತೆ, ಅವಾಗ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಸ್ವಲ್ಪ ಕಮ್ಮಿ ಆಗುತ್ತೆ. ಹಂಗಾಗಿ ಅದು ಸಮಾನಾಂತರವಾಗಿ ಇರೋ ಹಂಗೆ ನೋಡ್ಕೋಬೇಕಾಗುತ್ತೆ ಸರ್. ರೇಷ್ಮೆ ಎಷ್ಟು ವರ್ಷ ಆಯ್ತು ನೀವು ಪ್ರಾರಂಭ ಮಾಡಿ? ಸರ್, ನಾವು ಮಾಡಿ 4 ಆಯ್ತು. 4 ಎಷ್ಟು ಬೆಳೆ ಮಾಡಿದಿರಿ ಸರ್? ನಾವು ಇಲ್ಲಿವರೆಗೆ 4 ಬೆಳೆ ಅಂದ್ರೆ ಒಂದು 8-16 20 ಬೆಳೆ ಹತ್ರ ಮಾಡಿದ್ವಿ ಸರ್. ನಾವು 20 ಬೆಳೆ ಹತ್ರ ಮಾಡಿದ್ರಿ. ಅನುಭವ ಎಲ್ಲ ಹೆಂಗೆ ಸಿಕ್ತು ನಿಮ್ಗೆ ಸರ್? ಅನುಭವ ಅಂದ್ರೆ ನಮ್ಮ ಫ್ರೆಂಡ್ ಸರ್ಕಲ್ ಅವ್ರ ಜೊತೆ ಹೋಗಿ ಅವ್ರ ಮನೆಗೆಲ್ಲ ಹೋಗಿ ನೋಡ್ಕೊತಿದ್ದು, ಅವರು ಬಂದು ಹೆಲ್ಪ್ ಮಾಡಿದಾರೆ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಮಾಡ್ಬೇಕು ಅಂತೆಲ್ಲ ಹೇಳ್ಕೊಟ್ರು, ಅವ್ರು ನಮಗೆ ಭಾರಿ ಸಾಥ್ ಕೊಟ್ಟಿದ್ದಾರೆ ಸರ್. ಅವಾಗ ಎಲ್ಲ ಏನೇನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ಹೇಳ್ಕೊಟ್ರು. ಈಗ ನಿಮ್ಮ ಹಿಪ್ಪನೇರಳೆ ತೋಟ ಏನಿದೆಯೋ ಅಲ್ಲೇ ಮನೆ ಮಾಡ್ಕೊಂಡಿದ್ರು ಅಥವಾ ದೂರದಲ್ಲಿ ಮಾಡ್ಕೊಂಡಿದ್ರು ಸರ್? ಅಲ್ಲೇ ಮಾಡಿದ್ವಿ ಸರ್, ಒಂದು 100 ಅಂತರದಲ್ಲಿ ಮಾಡಿದೀವಿ. ಅಲ್ಲೇ ಸೊಪ್ಪು ಕುಯ್ಕೊಂಡು ತಂದು ಹಾಕಕ್ ಅನುಕೂಲ ಆಗುತ್ತೆ ಸರ್. ಸ್ಟಾರ್ಟಿಂಗ್ ಎಲ್ಲ ಕೈಲಿ ಮಾಮೂಲಿ 1.5-7 ಕೈಯೆಲ್ಲ ಮೇಂಟೈನ್ ಮಾಡ್ತೀವಿ, ತಂದು ಒತ್ಕೊಂಡ್ಬಂದು 3-8 ಟ್ರ್ಯಾಕ್ಟರ್ ಮೇಲೆ ಅವಲಂಬನೆ ಆಗಿದೀವಿ ಸರ್. ಈಗ ರೇಷ್ಮೆ ಮನೆ ಮಾಡ್ಕೊಂಡಿದ್ರಲ್ಲ, ಏನು ಡೈಮೆನ್ಷನ್ ಮಾಡಿದಿರಿ ಸರ್? ನಾವು ನಮ್ದಿರೋದೀಗ 60x24 ಇದೆ, ಆ ಡೈಮೆನ್ಷನ್ ಮಾಡಿದೀವಿ. ಒಂದ್ಸರಿ ಒಂದ್ 300-350 ಮಟ್ಟ ಮೇಯಿಸಬಹುದು, ಆ ತರ ಕ್ಯಾಲ್ಕುಲೇಷನ್ ಮಾಡಿದೀವಿ ಸರ್. ನಾವು ಇಲಾಖೆಯಿಂದ ಸಹಾಯಧನ ತಗೊಂಡ್ರೆ ಸರ್? ಇಲಾಖೆಯಿಂದ ಸಹಾಯಧನ ಒಂದ್ ಕಂತ್ ಬಂದಿದೆ, ಇನ್ನೊಂದ್ ಕಂತ್ ಬಂದಿಲ್ಲ ಸರ್. ಒಂದ್ ಕಂತ್ ಬಂದ್ರೆ ಇನ್ನೊಂದ್ ಕಂತ್ ಬಂದಿಲ್ಲ, ಎಷ್ಟು ಕೊಡ್ತೀನಿ ಅಂತ ಹೇಳಿದ್ರು ಸರ್? ಅವರು 3,32,000 ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ 1,00,000 ಬಂದಿದೆ, ಇನ್ನ ಕೇಂದ್ರ ಸರ್ಕಾರದಿಂದ ಒಂದ್ ಕಂತ್ ಬಂದಿರ ಸರ್, ಬರಬಹುದು ಅಂತ ಹೇಳಿದ್ದಾರೆ. ನಿಮ್ಗೆ ಎಷ್ಟು ಖರ್ಚಾಯ್ತು ಈ ಮನೆ ಮಾಡ್ಲಿಕ್ಕೆ ಸರ್? ನಮ್ಗಿವಾಗ ಅದು ಒಂದು 9-10 ಆಗಿದೆ ಸರ್. 9-10 ಆಗಿದೆ, 1,00,000 ಖರ್ಚು ಬಂದಿದೆ. ಈಗ ಒಂದು 3.5 ನಿಮಗೆ ಸಬ್ಸಿಡಿ ಸಿಕ್ಕಿದ್ರು ಸ್ವಲ್ಪ ಅನುಕೂಲ ಅಲ್ವಾ? ಅನುಕೂಲ ಆಗುತ್ತೆ ಸರ್. ಒಂದೊಂದು ಸಾರಿಗೆ ಒಂದು 300 ಮೊಟ್ಟೆ ಇಡ್ತೀನಿ ಅಂತ ಹೇಳಿದ್ರೆ ಗೂಡ್ ಎಷ್ಟು ಬರುತ್ತೆ ಸರ್? ನಾವು ನೀಟಾಗಿ ಅಂದ್ರೆ ಬೆಳೆ ಚೆನ್ನಾಗಿ ಬಂದ್ರೆ 300 ಮೊಟ್ಟೆನೆ ಬರುತ್ತೆ, ಒಂದೊಂದ್ಸರಿ 280-270, ಒಂದೊಂದ್ಸರಿ ಫೇಲ್ ಆಗೋ ಚಾನ್ಸಸ್ ಇದೆ. ಈಗ ನಮ್ಗೆ ಒಂದ್ 3 ಫೇಲ್ ಆಗಿದೆ, 20 ಒಂದ್ 3 ಫೇಲ್ ಆಗಿದೆ, ಅಂದ್ರೆ ಖರ್ಚು ಮಾಡೋ ದುಡ್ಡು ಮಾತ್ರ ಆಗಿದೆ, ಆದಾಯ ಬಂದಿಲ್ಲ. ಇನ್ನು ಕೆಲವು ಟೈಮಲ್ಲಿ ಮೊಟ್ಟೆನು ಬೆಳೆದಿದ್ದೀವಿ, ಒಂದೊಂದ್ಸರಿ ಕಮ್ಮಿನೂ ಬೆಳೆದಿದ್ದೀವಿ ಸರ್. ಯಾಕೆ ಫೇಲ್ ಆಯ್ತು ಬೆಳೆಗಳು ಸರ್? ಬೆಳೆಗಳು ಮಳೆಗಾಲದಲ್ಲಿ ಸಖತ್ ಸೋನೆ ಹಿಡಿಯೋದ್ರಿಂದ ಒದ್ದೆ ಸೊಪ್ಪನ ಹಾಕಂಗಿಲ್ಲ, ಹಂಗಾಗಿ 2-3 ಕಂಟಿನ್ಯೂಸ್ ಆಗಿ ಸೋನೆ ಮಳೆ ಹಿಡಿದಾಗ ಸೊಪ್ಪು ಆಗಕ್ಕಾಗ್ದೇನೆ ಅರ್ಧಕ್ಕರ್ಧ ಬೆಳೆ ಆಗಿರುತ್ತೆ ಸರ್. ಅದು ಅಂದ್ರೆ ಒಂದ್ ದಿವಸ ಬಿಡ್ತೀವಿ, ಒಂದ್ ದಿವಸ ಸೊಪ್ಪು ಕೊಡ್ತೀವಿ, ಆ ತರ ಆದಾಗ ಮರಿ ಕುಗ್ಗುತ್ತೆ ಹಿಗ್ಗುತ್ತೆ, ವೀಕ್ ಆಗುತ್ತಲ್ಲ ಮರಿ, ಅವಾಗ ಕಾಯಿಲೆಗಳು ಅಟ್ರಾಕ್ಷನ್ ಆಗೋದ್ರಿಂದ ಒಂದ್ 3 ಫೇಲ್ ಆಗಿದೆ ಸರ್ ನಮ್ಮ ಹತ್ರ. ನೀರಿನ ಸೊಪ್ಪು ಹಾಕಕ್ ಬರೋದಿಲ್ಲ ಅಲ್ವಾ ಸರ್? ನೀರ್ ಬಿದ್ರೆ ಸೊಪ್ಪು ಹಾಕಂಗಿಲ್ಲ, ಸುಣ್ಕಟ್ ಬರುತ್ತೆ, ಇನ್ ಮಾಮೂಲಿ ಬೇರೆ ಕಲೆಗಳು ಬರುತ್ತೆ. ಹಂಗಾಗಿ ನೀರ್ ಇದ್ರು ಕೂಡ ಆರಿಸ್ಬಿಟ್ಟು ಹಾಕ್ಬೇಕು. ಆರಿಸ್ಬೇಕು ಸರ್. ಹೆಂಗ್ ಆರಿಸ್ತೀರಾ ಮಳೆಗಾಲದಲ್ಲಿ ಸರ್? ಮಳೆಗಾಲದಲ್ಲಿ ಸ್ವಲ್ಪ ಮಳೆ ಹೋದ್ಮೇಲೆ ಗೋಣಿ ಚೀಲದಲ್ಲಿ ಒದ್ರೋದು ಇಲ್ಲ ಕೈಲಿ ಒದ್ರೋದು ಆತರ ಮಾಡಿ ಒಂದ್ ಅರ್ಧ ಗಂಟೆ ಒಳವಾದ ತಕ್ಷಣ ನೀಟಾಗಿ ಸ್ವಲ್ಪ ಆರುತ್ತೆ ಸರ್, ಡ್ರೈ ಆಗುತ್ತೆ. ತಂದ್ಮೇಲೆ ಹಾಕ್ತಿವಿ. ಏನಾದ್ರು ಅತಿ ಜಾಸ್ತಿ 4 ದಿವಸ ಮಳೆ ಹಿಡ್ಕೊಬಿಡ್ತು ಆತರ ಆಯ್ತು ಅಂದಾಗ ದಿನದಲ್ಲಿ ಒಂದ್ಮೇವ್ ಕೂಡ ಟ್ರೈನ್ ಮಾಡ್ತೀವಿ, ನೀಟಾಗಿ ಆರಿಸಿ ಮಾಮೂಲಿ ಮನೆ ಸುತ್ತ ಎಲ್ಲ ನಿಲ್ಸಿ ದಿನಕ್ಕೆ ಒಂದ್ಮೇವನಾರು ಹಾಕಕ್ಕೆ ಟ್ರೈನ್ ಮಾಡ್ತೀವಿ ಸರ್. ಅವಾಗ ಈಗ ಮನೆಯವರೇ ಇದ್ಕೊಂಡು ಇದೆಲ್ಲಾದ್ರು ಮ್ಯಾನೇಜ್ ಮಾಡ್ತಿದ್ರೆ ಮುನ್ನೂರ್ ಮಟ್ಟನು ಅಥವಾ ಜನ ಬೇಕಾಗ್ತಾರ ಹೆಂಗೆ ಸರ್? ಜನ ಬೇಕಾಗ್ತಾರೆ ಸರ್. ಒಂದಿಬ್ರು ಲೇಬರ್ ಬರ್ತಾರೆ, 3-4 ಎದ್ದ ಮೇಲೆ ಬರ್ತಾರೆ, ಅಲ್ಲಿವರೆಗೆ ನಮಗೆ ಕೆಲಸ ನಾವೇ ಮಾಡ್ಕೋಬಹುದು ಸರ್. 4 ಎದ್ದ ಮೇಲೆ ಒಂದ್ 8 ದಿವಸ ಒಂದಿಬ್ರು ಲೇಬರ್ ಬರ್ತಾರೆ. 8 ದಿವಸ ಬೇಕಾಗುತ್ತೆ ನಿಮಗೆ? ಬೇಕಾಗುತ್ತೆ ಸರ್. ಏನ್ ಗೂಡ್ ಬಿಡ್ಸಕ್ಕೆಲ್ಲ ಲೇಬರ್ ಬೇಕಾಗುತ್ತೆ, ಅವಾಗ್ಲೂ ಲೇಬರ್ ಸರ್ ಬೇಕಿದೆ. ಈಗ 300 ಮೊಟ್ಟೆ ಗೂಡ್ ಬಿಡ್ಸಕ್ಕೆ ಎಷ್ಟು ಜನ ಬೇಕಾಗ್ತಾರೆ ಸರ್? ಗೂಡ್ ಬಿಡ್ಸಕ್ಕೆ ಒಂದು 18-20 ಜನ ಬೇಕಾಗ್ತಾರೆ. 10 ಜನ ಬೇಕಾಗ್ತಾರೆ? ಹೌದು ಸರ್ ಬೇಕು. ಈಗೆಲ್ಲ ಚಂದ್ರಿಕೆ ಎಲ್ಲ ಪ್ಲಾಸ್ಟಿಕ್ ಅವಲ್ವಾ, ಎಳದ್ಬಿಟ್ರೆ ಬರೋದಿಲ್ವಾ ಸರ್? ಬರಲ್ಲ ಸರ್, ಗಲೀಜು ಜೊತೆಗೆ ಬಂದ್ಬಿಡತ್ತೆ. ಅಂದ್ರೆ ಅದು ಕಟ್ಟಬೇಕಾದ್ರೆ ಒಂದೊಂದು ಇಕ್ಕೆ ಇಟ್ಟಿರುತ್ತೆ, ಅದು ಮತ್ತೆ ಶತ್ತೆ ಎಲ್ಲ ಜೊತೆಗೆ ಬಂದ್ಬಿಡತ್ತೆ. ಹಾಗಾಗಿ ಲೇಬರ್ ಕಲೆ ನೀಟಾಗಿ ಕ್ಲೀನ್ ಮಾಡಿಸ್ಬೇಕು ಸರ್. ಅದನ್ನ ಎಲ್ಲಾದ್ರು ನೀಟಾಗಿ ಕ್ಲೀನ್ ಮಾಡಿಸ್ಕೊಂಡೆ ತಗೊಂಡು ಹೋಗ್ಬೇಕು. ಕ್ಲೀನ್ ಮಾಡಿ ಅದ್ರೊಳಗೆ ಗ್ರೇಡ್ ಮಾಡ್ಬೇಕು ಸರ್. 2 ಮರಿ ಸೇರಿ ಒಂದ್ ಗೂಡ್ ಕಟ್ಟಿರುತ್ತೆ, ಇಲ್ಲ ಒಂದೊಂದು ಮರಿ ಗೂಡ್ ಕಟ್ಟುತ್ತಾನೆ ಸತ್ತೋಗಿರುತ್ತೆ, ಅದನ್ನೆಲ್ಲ ಸಪರೇಟ್ ಮಾಡಿ ಚೆನ್ನಾಗಿರೋದು ಮಾತ್ರ ತಗೊಂಡೋಗ್ಬೇಕು ಮಾರ್ಕೆಟ್ಗೆ. 300 ಮೊಟ್ಟೆಗೆ ಎಷ್ಟು ತೂಕದ ಕೆಜಿ ಗೂಡ್ ಬಂದ್ರೆ ಅದು ಒಳ್ಳೆ ಬೆಳೆ ಅಂತೀರಿ? ಇವ್ರು ಹೇಳಿದ ಪ್ರಕಾರ 60% ಬೆಳೆದ್ರೆ ಒಳ್ಳೆ ಬೆಳೆ ಅಂತ ಹೇಳ್ತಾರೆ. ನಮ್ಮ ರೈತರಿಗೆ ಆದಾಯ ಬರಬೇಕು ಸರ್, ಮೊಟ್ಟೆ ಮೊಟ್ಟೆ ಬೆಳಿಬೇಕು. ಒಂದ್ ಮೊಟ್ಟೆ ಬೆಳೆದ್ರೆ ಮಾತ್ರ ಅದು ನಮಗೆ ಲಾಭ ಬರುತ್ತೆ. 60% ಬೆಳೆಯೋದ್ರಿಂದ ಸುಧಾರಣೆ ಆಗುತ್ತೆ ಹೊರತು ನಾವು ಮುಂದೆ ಬರಕ್ಕಾಗಲ್ಲ. ಅಂದ್ರೆ 300 ಇಟ್ಟರೆ 300 ಬರಬೇಕು. 300 ಬಂದ್ರೆ ಮಾತ್ರ ರೈತರಿಗೆ ಆದಾಯ ಇರುತ್ತೆ. ಒಂದ್ ಮೊಟ್ಟೆಗೆ 1 ಕೆಜಿ ಬರುತ್ತೆ ಸರ್? ಒಂದ್ ಮೊಟ್ಟೆಗೆ 1 ಕೆಜಿ ಬೆಳಿಬಹುದು. ಮರಿ ಸಂಖ್ಯೆ ಕರೆಕ್ಟ್ ಆಗಿ ಕೊಟ್ಟಿದ್ದು ನಾವು ನೀಟಾ ಮೇಂಟೈನ್ ಮಾಡಿದ್ರೆ ಬೆಳಿಬಹುದು. ಈಗ 300 ಮೊಟ್ಟೆ ಅಂತಂದ್ರೆ 3 ಕ್ವಿಂಟಲ್ ಆಗ್ಬೇಕು ನಿಮ್ಗೆ? 3 ಕ್ವಿಂಟಲ್ ಆಗ್ಬೇಕು ಸರ್. ಬರ್ತಾ ಇದೆಯಾ ನಿಮ್ದಷ್ಟು ಸರ್? ಬರ್ತಾ ಇದೆ. ಒಂದ್ 2 ಬೆಳೆ ಬಂದಿದೆ ಅಂದ್ರೆ ಪ್ರತಿ ಬೆಳೆನು ಬೆಳೆಯಕ್ಕಾಗಲ್ಲ. ಕೊರೆ ಟೈಮ್ ಅಲ್ಲಿ ಒಂದು ಮೊಟ್ಟೆ ಬೆಳಿಬಹುದು. ಇನ್ನು ಅದಾದ ನಂತರ ಒಂದ್ 70% 80% ಬೆಳೆ ತೆಗ್ದಿದೆ ಸರ್ ಇದುವರೆಗೆ. ಈಗ ಹೈಯೆಸ್ಟ್ ಅಂತ ಅಂದ್ರೆ ಯಾವಾಗ ಬಂದಿತ್ತು ನಿಮ್ಗೆ ಸರ್? ಹೈಯೆಸ್ಟ್ ಅಂದ್ರೆ ಈಗ ಹೋದ ತಿಂಗಳು, ಈಗ ಕೊರೆಗಾಲದಲ್ಲಿ ಬಂದಿತ್ತು ಸರ್. ಇವಾಗ ಈ 300 ಮೊಟ್ಟೆ ಇಟ್ಟು 280 ಕೆಜಿ ಗೂಡಾಗಿತ್ತು. ಒಂದ್ 600 ಚಿಲ್ಲರೆ ಕೊಟ್ಟಿದ್ದು ದುಡ್ಡಾಗಿತ್ತು ಸರ್ ನಮ್ಗೆ. 170 ಚಿಲ್ಲರೆ ದುಡ್ಡಾಗಿತ್ತು. ಒಳ್ಳೆ ದುಡ್ಡಾಗಿತ್ತು. ಹ್ಮ್ ಸರ್. ಎಷ್ಟು ಬೆಲೆ ಸಿಕ್ಕಿದ್ರೆ ನಿಮ್ಗೆ ಲಾಸ್ ಆಗೋದಿಲ್ಲ ಸರ್? ನಮಗೆ ಮಿನಿಮಮ್ ಒಂದು 600 ರೂಪಾಯಿ ಮೇಲಿರ್ಬೇಕು ಸರ್. ಅದ್ರೊಳಗಡೆ ಬಂದ್ರೆ ಕಷ್ಟ ಆಗುತ್ತೆ. ಒಂದ್ ಮಿನಿಮಮ್ ಇಲ್ಲ ಅಂದ್ರೆ ಮೊಟ್ಟೆ ಮೊಟ್ಟೆ ಬೆಳೆದು 550 ರೂಪಾಯಿ ಮಾರಿದ್ರು ನಮ್ಗೆ ವರ್ಕೌಟ್ ಆಗುತ್ತೆ. ಮೊಟ್ಟೆ ಮೊಟ್ಟೆ ಬರಲಿಲ್ಲ ಅಂದ್ರೆ 600 ರೂಪಾಯಿ ಮೇಲೆ ಮಾರಲೇಬೇಕು ಸರ್, ಇಲ್ಲಾಂದ್ರೆ ಲಾಸ್ ಆಗುತ್ತೆ. 600 ರೂಪಾಯಿ ಆದ್ರೂ ಬರಲೇಬೇಕು ಸರ್. ಇವಾಗ ಸ್ವಲ್ಪ ಕೂಲಿ ಎಲ್ಲ ಜಾಸ್ತಿ ಇರೋದ್ರಿಂದ, ಸಂಬಳ ಜಾಸ್ತಿ ಇರೋದ್ರಿಂದ ಅಷ್ಟು ಬೇಕೇ ಬೇಕು ಸರ್. ಎಲ್ಲಿ ಮಾರಾಟ ಮಾಡ್ತೀರಾ ಸರ್? ನಾವು ರಾಮನಗರ ಮಾರ್ಕೆಟ್. ಯಾವಾಗ್ಲೂ ರಾಮನಗರಕ್ಕೆ ಹೋಗ್ತೀರಾ ಸರ್? ಯಾವಾಗ್ಲೂ ರಾಮನಗರಕ್ಕೆ. ಯಾಕೆ ಅಲ್ಲಿಗೆ ಹೋಗ್ತೀರಿ ಸರ್? ಅಲ್ಲಿ ಉತ್ತಮ ಬೆಲೆ ಸಿಗುತ್ತೆ, ಆಮೇಲೆ ತಗೊಳ್ಳೋರು ಜಾಸ್ತಿ ಜನ ಬರ್ತಾರೆ. ಒಂದ್ ಬೆಳೆ ಸೇಲ್ ಆಗ್ಬೇಕು ಅಂದ್ರೆ ನಮ್ಮ ಹತ್ರ ಇರೋಷ್ಟು ತಗೊಳಕ್ಕೂ ಅಷ್ಟೇ ಬರ್ಬೇಕಲ್ಲ. ಅಲ್ಲಿ ಹಂಗಾಗಿ ಸ್ವಲ್ಪ ತಗೊಳ್ಳೋರ ಸಂಖ್ಯೆ ಜಾಸ್ತಿ ಇರುತ್ತೆ. ಜೋಳ ಎಷ್ಟು ಎಕರೆಗೆ ಹಾಕ್ತೀರಾ ಅರುಣ್? ಸರ್ ಜೋಳ ಒಂದ್ 2 ಎಕರೆ ಮಾಡ್ತೀವಿ ಸರ್. ಮೆಕ್ಕೆಜೋಳ? ಮೆಕ್ಕೆಜೋಳ. ಮುಂಗಾರಲ್ಲಿ ಹಾಕ್ತಿರೋ ಹಿಂಗಾರಲ್ಲಿ ಹಾಕ್ತಾರೆ? ಎಲ್ಲಾ ಟೈಮಲ್ಲೂ ಬೆಳಿಬೇಕು ಸರ್, ಜೋಳಕ್ಕೆ ಇವಾಗ ಏನು ತೊಂದ್ರೆ ಇಲ್ಲ. ಆದ್ರೆ ನಾವು ಮಾಮೂಲಿ ಮುಂಗಾರಲ್ಲಿ ಒಂದ್ ಬೆಳೆ ಬೆಳ್ಕೊಂಡು ಮುಂದೆ ಆದ್ರೆ ಮತ್ತೆ ಜೋಳನೇ ಮಾಡ್ತಿದೀವಿ, ಇಲ್ಲಾಂದ್ರೆ ಬೇರೆ ಜೋಳ ಆಲೂಗೆಡ್ಡೆ ಆತರ ಬೆಳೆ ಮಾಡ್ತಿದೀವಿ ಸರ್. ಇವಾಗ ಏನ್ ಮೇವಿಗೆ ಕೊಡ್ತಿರೋ ಇಲ್ಲ ಬೀಜ ಮಾಡ್ತಿರೋ ಹೆಂಗೆ ಸರ್? ನಮ್ಗೆ ಅಂತ ಸ್ವಲ್ಪ ಒಂದ್ ಕಾಲ್ ಭಾಗಕ್ಕೆ ಮಾಮೂಲಿ ಬ್ಯಾಚ್ ಬ್ಯಾಚ್ ಹಾಕೊಂಡು ದನಿಗೆ ಮಾಡ್ತಾ ಇದೀವಿ. ಇನ್ ಮಿಕ್ಕಿದ ಸರ್ ಮುರಿದು ಮಾರ್ತಾ ಇದೀವಿ. ಮುರಿದ್ಬಿಟ್ಟು ಮಾರಾಟ ಮಾಡ್ಬಿಡ್ತೀವಿ. ಮುರಿದ್ಬಿಟ್ಟು ಮಾರಾಟ ಮಾಡ್ತಾ ಇದೀವಿ. ಒಂದ್ ಎಕರೆಗೆ ಎಷ್ಟು ಕ್ವಿಂಟಲ್ ಸಿಗುತ್ತೆ ಸರ್? ನಾವು ಒಂದ್ ಟೈಮಲ್ಲಿ 38 ಕ್ವಿಂಟಲ್ ವರೆಗೂ ಬೆಳೆದಿದ್ದೀವಿ, 22 ಕ್ವಿಂಟಲ್ ಬೆಳೆದಿದ್ದೀವಿ. ಮಿನಿಮಮ್ ಅಂದ್ರೆ ಸರ್ 30 ಕ್ವಿಂಟಲ್ ಬೆಳಿಬಹುದು, ಏನ್ ತೊಂದ್ರೆ ಇಲ್ಲ. ಜೋಳ ಸುಲಭದ ಬೆಳೆ ಅಂತಾರೆ, ಸ್ವಲ್ಪ ರಿಸ್ಕ್ ಇದೆ ಸರ್ ಅದ್ರಲ್ಲೂ. ಇವತ್ತು ಸುಲಭದ ಬೆಳೆ ಯಾವುದೂ ಇಲ್ಲ, ಅದಕ್ಕೂ ಕಳೆನಾಶಕ ಹೊಡಿಬೇಕು, 2 ಸರಿ ಗೊಬ್ಬರ ಕೊಡಬೇಕು, ಆಮೇಲೆ ಜೋಳ ಮುರಿಯಕ್ಕೆ ಲೇಬರೇ ಸಿಗಲ್ಲ. ಇವಾಗ ಮೈ ಕಡಿಯುತ್ತೆ ಆತರ ಆಗಿ ಲೇಬರೇ ಸಿಗಲ್ಲ. ಲೇಬರ್ ಸಮಸ್ಯೆಯಿಂದ ಸ್ವಲ್ಪ ಜೋಳ ಬೆಳೆಯೋದು ಸ್ವಲ್ಪ ಇತ್ತೀಚಿನ ದಿನಗಳ ರಿಸ್ಕ್ ಆಗಿದೆ, ಸ್ವಲ್ಪ ಕಷ್ಟ ಆಗಿದೆ. ಕಷ್ಟ ಆಗಿದೆ ಸರ್. ಇವಾಗ ಜೋಳ ಬೆಳೆದ್ರು ಅದೇ ಮುರಿಯಕ್ಕೆ ಸಿಗ್ತಲ್ಲ ಲೇಬರ್, ಅದೊಂದಿಂದ ಹಿಂಸೆ ಆಗಿದೆ. ಶುಂಠಿ ಎಷ್ಟು ಹಾಕ್ತೀರಿ ಸರ್? ಶುಂಠಿ ನಾವು ಇವಾಗ 1.5 ಎಕರೆ ಮಾಡಿದೀವಿ ಸರ್. 1.5 ಎಕರೆ ಮಾಡಿದಿರಾ? ಪ್ರತಿ ವರ್ಷನೂ ಹಾಕ್ತೀರಿ ಸರ್? ಪ್ರತಿ ವರ್ಷ ಮಾಡ್ತೀವಿ. ಒಂದ್ 2 ವರ್ಷ ಬಿಟ್ಟಿದ್ದು, ಸ್ವಲ್ಪ ಬೇರೆ ಕೆಲಸಗಳಿಂದ ರೇಷ್ಮೆ ಕಡೆ ಒತ್ಕೊಟ್ಟು ಸ್ವಲ್ಪ ಬಿಟ್ಟಿದ್ದು, ಈಗ ಮತ್ತೆ ಈ ವರ್ಷದಿಂದ ಕಂಟಿನ್ಯೂ ಮಾಡಿದೀವಿ ಸರ್. ಮತ್ತೆ ಈ ವರ್ಷ ಎಷ್ಟು ಹಾಕಿದಿರಿ ಸರ್? ಈ ವರ್ಷ ಒಂದು 35 ಚೀಲ ಹಾಕಿದೀವಿ. 35 ಚೀಲ ಈಗಾಗಲೇ ಹಾಕಿದೆ ಅಲ್ವಾ ಸರ್? ಹಾಕಿದೆ ಸರ್, ಹಾಕಿ 1 ವಾರ ಆಗಿದೆ. ಈಗ ಶುಂಠಿ ಬೆಳೆ ಚೆನ್ನಾಗಿ ಬರಬೇಕು ಅಂದ್ರೆ ಏನೇನ್ ಮಾಡ್ತೀರಿ ಸರ್? ಶುಂಠಿ ಬೆಳೆ ಬರಬೇಕು ಅಂದ್ರೆ ಕೋಳಿ ಗೊಬ್ಬರ ಬಳಸ್ತೀವಿ ಸ್ಟಾರ್ಟಿಂಗ್ ಹಂತದಲ್ಲಿ. ಸಿಂಗಲ್ ಎಲ್ಲ ಬಲಾನ ನೀಟಾಗಿ ಅದ ಮಾಡ್ಕೋಬೇಕು, ಆಮೇಲೆ ಕೋಳಿ ಗೊಬ್ಬರ ಹಾಕೊಂಡು ಬಲಾನ ನೀಟಾಗಿ ಉಡಿ ಮಾಡಿ ಆಮೇಲೆ ಸರ್ ನೀಟಾಗಿ ನೀರು ಹೊಡೆದು ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ ಶುಂಠಿಗೆ. ಸ್ಟಾರ್ಟಿಂಗ್ ಬೇಸ್ಗೆ ಇರೋದ್ರಿಂದ ಬೇಸ್ಗೆಲೆ ಶುಂಠಿ ಬೆಳೆ ಮಾಡೋದ್ರಿಂದ ಸ್ಟಾರ್ಟಿಂಗ್ ನೀರು ಜಾಸ್ತಿ ಕೊಟ್ಟರೆ ಶುಂಠಿ ಚೆನ್ನಾಗಿ ಬರುತ್ತೆ. ಏನ್ ತೊಂದ್ರೆ ಇಲ್ಲ. ನಾವು ಕೆಳಗಡೆ ಹಾಕ್ಬೇಕಾದ್ರೆ ಮಾಮೂಲಿ ಮೊದ್ಲು ಹಾಕ್ತಿವಲ್ಲ ಅವಾಗ DAP ಗ್ರಾನ್ಯುವಲ್ಲು, ಅದ್ರ ಜೊತೆ ಬೇವಿನ ಹಿಂಡಿನ ಹಾಕಿದ್ರೆ ತುಂಬಾ ಒಳ್ಳೇದು. ಈಗ ಶುಂಠಿ ಬೇರೆ ಜಮೀನಲ್ಲಿ ಮಾಡ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಹೌದು ಸರ್. ಹೆಂಗ್ ಎಕರೆಗೆ ಏನ್ ಕೊಡ್ಬೇಕಾಗತ್ತೆ ಅವ್ರಿಗೆ ಸರ್? ಎಕರೆಗೆ ನೀರಾವರಿ ಇದ್ರೆ 60-70 ಇವಾಗ ನಡೀತಾ ಇದೆ. ನೀರಿಲ್ಲ ಅನ್ನೋ ಜಮೀನುಗಳಿಗೆ 25,000-30,000 ಆತರ ಮಾಡ್ತಾ ಇದಾರೆ ಸರ್. ಇವಾಗ 25,000-30,000 ತಗೊಂಡು ನೀರಿಗೆ ಏನ್ ಮಾಡ್ತೀರಿ ಸರ್? ನೀರಿಗೆ ನಮ್ಮ ಅಕ್ಕಪಕ್ಕ ಜಮೀನ್ ಇದ್ದಾಗ ಮೇಂಟೈನ್ ಮಾಡ್ತೀವಿ, ಇಲ್ಲ ನಮ್ಮ ಅಕ್ಕಪಕ್ಕದಲ್ಲಿ ಯಾವ ಸಿಗ್ಲಿಲ್ಲ ಅಂದ್ರೆ ಹೊರಗಡೆ ಅವಲಂಬನೆ ಆಗ್ಬೇಕಾಗತ್ತೆ, ಅವಾಗ ನೀರಿರೋ ಜಮೀನು ಹುಡುಕ್ಬೇಕಾಗತ್ತೆ ಸರ್. ಅವಾಗ ಹಂಗೆ ಶುಂಠಿ ಈ ಸರಿ ಏನ್ ಬೆಲೆ ಸಿಗ್ತು ನಿಮ್ಗೆ ಸರ್? ನಾವ್ ಇವಾಗ ತಂದಿರೋದು 2,000 ರೂಪಾಯಿ ಬಿದ್ದೆ ಸರ್ ಬಿತ್ತನೆ ಶುಂಠಿ. ಇವಾಗ ಅಷ್ಟು ಬೆಳೆದಿದೆ. ಕಳೆದ ವರ್ಷ ಹಾಕಿರ್ಲಿಲ್ವಾ ಸರ್? ಕಳೆದ ವರ್ಷ ಹಾಕಿರ್ಲಿಲ್ಲ ಸರ್. ಒಂದೂವರೆ ಎಕರೆಗೆ ಎಷ್ಟು ಕ್ವಿಂಟಲ್ ಆಗುತ್ತೆ ಮತ್ತೆ ಎಷ್ಟು ದುಡ್ಡು ಆಗುತ್ತೆ ಸರ್? ನೀಟಾಗಿ ಬೆಳೆದ್ರೆ ಒಂದು ಚೀಲಕ್ಕೆ 20 ಚೀಲ ಇಳುವರಿ ಬೆಳಿಬಹುದು. ಬೆಳೆದಿದ್ದೀವಿ ಒಂದು 3 ವರ್ಷದಿಂದ ಎಲ್ಲ. ಈ ವರ್ಷ ಅದೇ ನಿರೀಕ್ಷೆಯಲ್ಲಿ ಬೆಳೆದ್ರೆ ಸರ್ ಒಂದು 35 ಚೀಲಕ್ಕೆ ಒಂದು 700 ಚೀಲ ಶುಂಠಿವರೆಗೂ ಬೆಳಿಬಹುದು ಸರ್. ಏನ್ ತೊಂದ್ರೆ ಇಲ್ಲ, 700 ಚೀಲದವರೆಗೂ ಬೆಳಿಬಹುದು ಸರ್. ನಮ್ಗೆ ಟಾರ್ಗೆಟ್ ಅಷ್ಟಿದೆ. ಒಂದು ಮಿನಿಮಮ್ ಅಂದ್ರೆ 500 ಚೀಲಕ್ಕೆ ಲಾಸ್ ಇಲ್ಲ ಸರ್. 500 ಚೀಲ ಬೆಳೆದೇ ಬೆಳಿಬಹುದು. ಮಳೆಗಾಲ ಸ್ವಲ್ಪ ಜಾಸ್ತಿ ಆದ್ರೆ ಶುಂಠಿ ಇಳುವರಿ ಕಮ್ಮಿ ಆಗುತ್ತೆ, ಅದರಿಂದ ಒಂದು 500 ಚೀಲ ಅಂತ ಗ್ಯಾರಂಟಿ ಬೆಳಿಬಹುದು ಸರ್. ಏನ್ ತೊಂದ್ರೆ ಇಲ್ಲ. ದನಕರುಗಳು ಎಷ್ಟು ಸಾಕಂಡಿದ್ರಿ ಇವರು ಸರ್? ನಮ್ಮ ಮಾತ್ರ ಒಂದು 5 PHF ಇದೆ ಸರ್. ಇವಾಗ 5 ಇದೆಯಾ? ಹೌದು, 5 ಇದೆ ಸರ್. ಎಷ್ಟು ಹಾಲು ಕೊಡುತ್ತೆ ಸರ್? ಒಂದೊಂದು 10 ಲೀಟರ್ ಕೊಡೋದು ಇದೆ, 8 ಲೀಟರ್ ಕೊಡೋದು ಇದೆ. ಅಂದ್ರೆ ಒಂದೇ ಏಕಕಾಲದಲ್ಲಿ ಕರು ಹಾಕೋ ತರ ಮೇಂಟೈನ್ ಮಾಡಿಲ್ಲ. ಒಂದು ಇವಾಗ ಒಂದು 3 ತಿಂಗಳು ಬುಟ್ಟು ಹಾಕ್ಬೇಕು ಆ ತರ ಮೇಂಟೈನ್ ಮಾಡಿದ್ವಿ ಸರ್. ಯಾವಾಗ್ಲೂ ಹಾಲು ಇರಬೇಕು ಅನ್ನೋ ಉದ್ದೇಶದಿಂದ ಹಿಂದೆ ಮುಂದೆ ಮಾಡಿ ಸಾಕ್ತಾ ಇದೀವಿ. ಹಾಲೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಿ ಸರ್? ಹಾಲೆಲ್ಲ ಇಲ್ಲೇ ಪ್ರೈವೇಟ್ ಅಲ್ಲಿ ಕೊಡ್ತೀವಿ ಸರ್. ಇವಾಗ ಗವರ್ಮೆಂಟ್ ಅಲ್ಲಿ ಸ್ವಲ್ಪ ಡಿಗ್ರಿ ಬರಲ್ಲ, HFS ಸ್ವಲ್ಪ ಸಮಸ್ಯೆ ಇರೋದ್ರಿಂದ ನಾವು ಪ್ರೈವೇಟ್ಗೆ ಕೊಡ್ತಾ ಇದೀವಿ. ದನಕರುಗಳೆಲ್ಲ ನೀವೇ ನೋಡ್ಕೊಳ್ತೀರ ಸರ್? ನಾವು ನಮ್ಮ ತಂದೆ ಇಬ್ಬರೇ ನೋಡ್ಕೊತೀವಿ. ಇಬ್ಬರೇ ನೋಡ್ಕೊಳ್ತೀರಿ? ಅಮ್ಮ ಸಹಾಯ ಮಾಡ್ತಾರ ನಿಮ್ಗೆ ಸರ್? ಅಮ್ಮ ಮಾಡ್ತಾರೆ, ಮನೆ ಕೆಲಸ ಮಾಡ್ತಾರೆ, ಅಷ್ಟೇನು ಕರೆಯಲ್ಲ ನಾವು. ಹಾಲು ಕರೆಯಕ್ಕೆಲ್ಲ ಮಿಷಿನ್, ದನ ತೊಳೆಯಕ್ಕೆಲ್ಲ ಮಿಷಿನ್ ಇಟ್ಟಿರೋದ್ರಿಂದ ಅಷ್ಟು ನಮ್ಗೆ ಹಿಂಸೆ ಅನ್ಸಲ್ಲ. ಮೇವು ತಂದ್ರೆ ಮಾತ್ರ ಅದೊಂದೇ ಹಿಂಸೆ ಸರ್. ಮೇವು ತರಂದ್ರೆ ಇನ್ನು ಹಾಲು ಕರೆಯಕ್ಕೆ ಎಲ್ಲ ಏನ್ ತೊಂದ್ರೆ ಇಲ್ಲ. ಕಡ್ಡಿ ಕಟ್ ಮಾಡೋಕ್ಕೆಲ್ಲ ಮಿಷಿನ್ ಬಂದಿದೆ ಇವಾಗ ಎಲ್ಲ ಸರ್. ಮಾಮೂಲಿ ಏನ್ ತೊಂದ್ರೆ ಇಲ್ಲ, ಎಲ್ಲ ಸ್ವಲ್ಪ ಅನುಕೂಲವಾಗಿ ಆಗ್ತಾ ಇದೆ. ಅನುಕೂಲವಾಗಿ ಇದಾಗಿದೆ, ಅನುಕೂಲ ಮಾಡ್ಕೊಂಡಿದೆ. ಡಿಗ್ರಿ ಮಾಡಿದ್ರೆ ಎಲ್ಲಾರು ಕೆಲ್ಸಕ್ಕೆ ಹೋಗ್ಬೇಕು ಆ ತರದ ಆಲೋಚನೆ ಇತ್ತ ಸರ್? ಇಲ್ಲ ಸರ್, ನಾನು ಕೆಲ್ಸಕ್ಕೆ ಟ್ರೈನೇ ಮಾಡಿಲ್ಲ ಎಲ್ಲಾನು. ಹೌದು ಸರ್, ಎಲ್ಲ ಟ್ರೈನೇ ಮಾಡಿಲ್ಲ. ಕೃಷಿನೇ ಮಾಡ್ಬೇಕು ಅಂತ? ಕೃಷಿನೇ ಮಾಡ್ಬೇಕು ಅಂತ. ಏನ್ ಅನ್ಸುತ್ತೆ ಕೃಷಿ ಬದುಕು ಸರ್? ಕೃಷಿ ಬದುಕು ತುಂಬಾ ಚೆನ್ನಾಗಿದೆ, ಬಟ್ ಆದ್ರೆ ಸ್ವಲ್ಪ ಶ್ರಮ ಪಡ್ಬೇಕಷ್ಟೇ. ಶ್ರಮ ಆಗ್ತಾ ಇದ್ರಿ? ಹೌದು ಸರ್, ಶ್ರಮ ಆಗ್ತಾ ಇದೀವಿ, ಅದಕ್ಕೆ ತಕ್ಕ ಪ್ರತಿಫಲನು ಬಂದಿದೆ ಸರ್. ಏನ್ ತೊಂದ್ರೆ ಇಲ್ಲ. ಒಂದ್ ವರ್ಷದಲ್ಲಿ ಎಷ್ಟು ಸಂಪಾದನೆ ಮಾಡ್ತೀರಿ ಸರ್? ಇವಾಗ ನಾವು ಒಂದ್ ವರ್ಷಕ್ಕೆ ಒಂದ್ 7-8 ಲಕ್ಷ ಬರೀ ಬೆಳೆಲೆ ಆದಾಯ ಇದೆ ಸರ್. ಇವಾಗ ಶುಂಠಿ ಅಲ್ದೇನೆ, ಶುಂಠಿ ಏನಾದ್ರೂ ನಮ್ಗೆ ಲ್ಯಾಟ್ರಿ ಹೊಡಿತು ಅಂದ್ರೆ ವರ್ಷಕ್ಕೆ 20 ಲಕ್ಷಕ್ಕೂ ಹೋಗ್ಬೋದು, ಇಲ್ಲಾಂತ ವರ್ಷಕ್ಕೆ ಒಂದ್ 8-10 ಲಕ್ಷ ಆದಾಯದಲ್ಲಿ ಇದೀವಿ ಸರ್. ಇವಾಗ ಏನ್ ತೊಂದ್ರೆ ಇಲ್ಲ. ಏನು ಹೊರಗಡೆ ಹೋಗ್ಬೇಕಾಗಿತ್ತು, ದುಡಿಬೇಕಾಗಿತ್ತು, ಆ ತರದ ಏನ್ ಕೊರಗಿಲ್ಲ ಸರ್? ಆತರ ಏನ್ ಕೊರಗ್, ನಮ್ಗೆ ಇದುವರೆಗೂ ಬಂದು ಇಲ್ಲ. ಹೊರಗಡೆ ಹೋಗ್ಲಿ, ಇಲ್ಲೇ ಚೆನ್ನಾಗಿದೀವಲ್ಲ ಅಂತ ಖುಷಿ ಪಟ್ಟಿದೀವಿ. ಹ್ಮ್ ಸರ್. ಅರುಣ್, ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಹೇಳಿ ಸರ್. ನಮ್ಮ ಸಂಪರ್ಕ ಸಂಖ್ಯೆ ಬಂದು 6364-65-3485. ಇನ್ನೊಂದ್ಸರಿ ನಿಧಾನಕ್ಕೆ ಹೇಳಿ, 6364-65-3485. ಒಳ್ಳೇದು ಅರುಣ್. ಇದುವರೆಗೆ ರೇಷ್ಮೆ, ಶುಂಠಿ ಹಾಗೂ ಮೆಕ್ಕೆಜೋಳದಲ್ಲಿನ ನಿಮ್ಮ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ರೇಷ್ಮೆ, ಶುಂಠಿ ಹಾಗೂ ಜೋಳದ ಬೆಳೆಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ಸಂತೆಮರೂರು ಗ್ರಾಮದ ಯುವ ಕೃಷಿಕ ಎಂಎಸ್ ಅರುಣ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ 5.98 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ರೀ, ಒಂದೊಳ್ಳೆ ಇನ್ಶೂರೆನ್ಸ್. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದ್ರ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಹಳೇಬೀಡು ಹೋಬಳಿ ಗೋಣಿಸೋಮನಹಳ್ಳಿ ಶ್ರೀ ಹುಲಿಕಲ್ಲು ವೀರಭದ್ರೇಶ್ವರ ಸ್ವಾಮಿ ನೂತನ ದೇವಸ್ಥಾನದ ದಶಮಾನೋತ್ಸವ ನಿಮಿತ್ತ ಇದೇ 12ರಂದು ಸೋಮವಾರ ಬೆಳಗ್ಗೆ ಸರ್ಪಸಂಸ್ಕಾರ, ವಟು ಆರಾಧನೆ, ರಾತ್ರಿ ಸುದರ್ಶನ ಹೋಮ, ಆಶ್ಲೇಷ ಬಲಿ, 13ರಂದು ಮಂಗಳವಾರ ಬೆಳಗ್ಗೆ 8ಕ್ಕೆ ಗಣಪತಿ ಹೋಮ, ವೀರಭದ್ರ ಮೂಲಮಂತ್ರ ಹೋಮ, 10 ಗಂಟೆಗೆ ಕುಂಭಾಭಿಷೇಕ, ರುದ್ರಾಭಿಷೇಕ ಇರಲಿದೆ. ಸ್ವಾಮೀಜಿಗಳು, ಗಣ್ಯರು ಭಾಗವಹಿಸುವ ಸಭಾ ಕಾರ್ಯಕ್ರಮವು 11 ಗಂಟೆಯಿಂದ ಜರುಗಲಿದೆ. ಸದರಿ ಕಾರ್ಯಕ್ರಮಗಳಲ್ಲಿ ಭಕ್ತರು ಪಾಲ್ಗೊಳ್ಳಬೇಕಾಗಿ ಎಸ್ಎಚ್ ರಾಜಶೇಖರ್, ಉದ್ದಿಮೆದಾರರು ಶಿವಗಂಗಾ ಗ್ರಾನೇಟ್ಸ್ ಇವರು ಕೋರಿದ್ದಾರೆ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ಕೇಳಿಗರೆ, ಪ್ರತಿ ಗುರುವಾರ, ಭಾನುವಾರ ಮತ್ತು ಮಂಗಳವಾರ ನಿಮ್ಮ ಒಳಿತಿಗಾಗಿ ಚಂದದ ಜೀವನಕ್ಕೆ ಹಂದರ ಹೆಣೆಯುವ ಮಾರ್ಗದರ್ಶಿ ಕಾರ್ಯಕ್ರಮ ಜೀವನ ಧ್ವನಿ ಬೆಳಿಗ್ಗೆ 8:35 ಹಾಸನ ಆಕಾಶವಾಣಿಯಿಂದ ಮೂಡಿ ಬರ್ತಾ ಇದೆ. ಆಸಕ್ತಿದಾಯಕವಾದ, ಜೀವನಕ್ಕೆ ಹುರುಪು ತುಂಬುವ, ಚೈತನ್ಯ ನೀಡುವ, ಮಾರ್ಗದರ್ಶನ ತೋರುವ ವಿಚಾರಗಳ ಕಾರ್ಯಕ್ರಮ ಇದು ಜೀವನ ಧ್ವನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಟ್ರೇಡರ್ಸ್, ಬೈಪಾಸ್ ಟೋಲ್ಗೇಟ್ ಎದುರು, ಕೆಂಪೇಗೌಡ ಸರ್ಕಲ್, ಸಕಲೇಶಪುರ. ಸಂತೋಷ. ಕಾಡು ಬೇಕು ಎಂದು ಕಾಡಬೇಕು, ನಾಡನುಳಿಸಿ ಕಾಡ ನಡೆಸುವವರ ಕಾಡಬೇಕು. ಕಾಡು ಬೇಕು, ಕಾಡು ಬೇಕು ಎಂದು ಕಾಡಬೇಕು, ನಾಡನುಳಿಸಿ ಕಾಡ ನಡೆಸುವವರ ಕಾಡಬೇಕು.